ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ಹೃದಯದ ತಾಳದಲ್ಲಿ ಮೌನವೇ ರಾಗವು ಉಸಿರೇ ಭಾವವು ನಿನ್ನ ಈ ನಗೆಯ ಸವಿಶ್ರುತಿಯಲ್ಲಿವೋ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವಿನಲ್ಲಿ ಚಿನ್ನ ನಿನ್ನ ಹಾಡಲಿ ಕುಣಿಸಿರುವೆ ಮನ ಮನ ನಗೋಕರ ಕಣ್ಣಂಚಲಿ ನಗಿಸಿರುವೆ ಬಲವೆನ್ನುತನ ಬೆಳವೇ ನನ್ನ ಎಗೆಯೊಳಗಿನ ಸ್ವರ ನುಡಿಸುವ ಕೈಗಳ ನಿನದು ನಿನ್ನ ಕೈಗಳ ಜೊತೆ ಕೈ ಸೇರಿಸಿ ಜಗವಗೊಳ್ಳು ಮನಸ್ಸು ನನದು ನೀ ಸುಂದರ ಈ ಸುಂದರ ಬೆಳದಿಂಗಳ ಈ ತಂಪಿನ ಅಂಗಳದಲ್ಲಿ ನನ್ನ ನಿನ್ನ ನಡುವೆ ಎದೆಯಲ್ಲ ಇನ್ನು ಮಾತು ಬರಿತೊಗಲು ಸವಿಶ್ರುತಿಯಲ್ಲಿ ಹೋಗೋ